ಒಬ್ಬರಿಗಿಂತಲೂ ಸುಮಾರು ಒಂದು 3-4 ಜನರು ಇಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ. ಈ ಹಸು ಸಾಕಾಣಿಕೆಯಿಂದ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಬೇರೆ ಬೇರೆ ಉದ್ಯೋಗಗಳು ಸಹಿತ ಇಲ್ಲಿ ಸೃಷ್ಟಿಯಾಗ್ತವೆ. ಇಂಥ ಒಂದು ಡೈರಿಯ ನಿರ್ವಹಣೆ ಮಾಡ್ತಾ ಇರ್ತಕ್ಕಂತಹ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಾಪಟ್ಟಣ ಗ್ರಾಮದ ನಮ್ಮ ಯುವ ರೈತರು ನಮ್ಮೊಟ್ಟಿಗಿದ್ದಾರೆ. ಅವರ ಹೆಸರು ಮಂಜುನಾಥ ಕೆ ಅಂತೇಳಿ. ಮಂಜುನಾಥ್ ಕೆ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್, ನಿಮ್ಮ ವಯಸ್ಸು ಎಷ್ಟು ಈಗ? ಸರ್ 30 ಸರ್. 30 ವರ್ಷ. ಏನು ವಿದ್ಯಾಭ್ಯಾಸ ಮಾಡಿದ್ರಿ? ಎಂಎ ಬಿ ಎಡ್ ಸರ್. ಎಂಎ ಬಿ ಎಡ್ ಆಗಿದೆ, ಜೊತೆಗೆ ಕೃಷಿನು ಮಾಡ್ತಾ ಇದ್ರಿ? ಹೌದು ಸರ್. ಎಲ್ಲಾದ್ರೂ ಉದ್ಯೋಗಕ್ಕೆ ಹೋಗಿದ್ರಾ? ಕೆಲಸಕ್ಕೆ ಸಿಇಟಿ ಎಕ್ಸಾಮ್ ಬರ್ದಿನಿ ಸರ್, ಕೆಲಸಕ್ಕೆ ಎಲ್ಲಿ ಹೋಗಿಲ್ಲ. ನಾವು ಸುಮ್ನೆ ಬೇರೆ ಹತ್ರ ಏನ್ ಕೆಲಸ ಮಾಡೋದು, ಸರ್ಕಾರಿ ನೌಕರಿ ಸಿಕ್ಕರೆ ಹೋಗೋದು, ಇಲ್ಲಪ್ಪಂದ್ರೆ ನಮ್ ನಾವು ಕೃಷಿ ನಾವು ಮಾಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇದೀವಿ ಸರ್. ಕೃಷಿನು ಮಾಡ್ತಾ ಇದ್ರಿ? ಹೌದು ಸರ್. ಜೊತೆಗೆ ಡೈರಿನು ಮಾಡ್ತಾ ಇದ್ರಿ? ಇದೆ ಸರ್. ಡೈರಿ ನೀವೇ ಶುರು ಮಾಡಿದ್ರೆ ನಿಮ್ ತಂದೆಯವ್ರ ಕಾಲದಿಂದ? ನಮ್ಮ ತಂದೆಯವ್ರ ಕಾಲದಾಗಿಂತ ಸ್ವಲ್ಪ ಆಕಳುಗಳು ಕಂಟಿನ್ಯೂ ನಮ್ಮ ಅವಾಗಿಂದನೇ ಇದಾವೆ ಸರ್, ಬಟ್ ಈಗ ನಾವು ಜಾಸ್ತಿ ಮಾಡಿದೀವಿ. ನಾವು ನೀವು ಅಂದ್ರೆ ನೀವೊಬ್ಬರೇ ಸೇರ್ಕೊಂಡು ಮಾಡಿದ್ರು? ನಿಮ್ಮ ಅಣ್ಣ ತಮ್ಮದ್ರೆ ಸೇರಿ? ನಮ್ಮ ಅಣ್ಣ ತಮ್ಮಗೆ ಇರ್ತಂತೆ ಇದಾರೆ ಸರ್. ಎಷ್ಟು ಹಸುಗಳಿದೆ ಈಗ ಸರ್? ನಮ್ಮ ಸುಮಾರು ಒಂದು 15 ಹಸುಗಳಿದಾವೆ ಸರ್. ಯಾವ ತಳಿದು? ಎಲ್ಲ HF ಇದಾವೆ. ಎಲ್ಲ HF? ಹ್ಞೂ ಸರ್. HF ತಳಿ ಆಕಳುಗಳು ನಿಮ್ಮ ಈ ಭಾಗದ ವಾತಾವರಣಕ್ಕೆ ಪರಿಸರಕ್ಕೆ ಹೊಂದಾಣಿಕೆ ಆಗ್ತಿದಾವ? ಆಗ್ತಾ ಇದಾವೆ ಸರ್, HF ಆಗ್ತಾ ಇದಾವೆ. ಬಟ್ ಬೇಸಿಗೆ ದಿನದಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ನಾವು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕೊಂಡೆ, ಒಂದು ಸ್ವಲ್ಪ ಅದಕ್ಕೆ ಮೇಲೆ ಒಂದ್ ಸ್ವಲ್ಪ ನೀರು ಹಾಕೊಂಡಿದ್ನಿ ಅಂದ್ರೆ ಹೊಂದಾಣಿಕೆ ಆಗ್ತದೆ ಸರ್. ಅವು ಆಗ್ತದೆ ಒಂದ್ ಸ್ವಲ್ಪ ಬೇಸಿಗೆ ದಿನದಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ನೀರು ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ನೀರು ಮೇಂಟೆನೆನ್ಸ್ ಒಂದ್ ಸ್ವಲ್ಪ ಮಾಡ್ಕೊಂಡಿದ್ರೆ ಏನಾಗಲ್ಲ, ಪರವಾಗಿಲ್ಲ, ಹೊಂದಾಣಿಕೆ ಆಗ್ತಾವ ಸರ್. ಈ ಡೈರಿಯಲ್ಲಿ ತೊಡಗಿಕೊಳ್ಳಕ್ಕೆ ನೀವು ವಿಶೇಷವಾಗಿ ಏನ್ ಕಾರಣ? ಹೊಲ ಮಾಡ್ತೀವಲ್ಲ ಸರ್, ಹೊಲದ ಜೊತೆಗೆ ನಮ್ದು ಆಲ್ರೆಡಿ ಕೃಷಿನೇ ಫಸ್ಟ್ ಗೆ ಇದೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ನಾವು ಡೈರಿ ಒಂದ್ ಸ್ವಲ್ಪ ಮಾಡೋಣ ಅಂತಂದ್ ಹೇಳ್ಬಿಟ್ಟು ನಮ್ಮ ತಂದೆಯವ್ರ ಕಾಲದಾಗಿದ್ದ ಆಕಳ ಇದ್ದು, ಅದ್ರ ಜೊತೆ ನಾವು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡೋಣ ಅಂತಂದ್ ಹೇಳ್ಬಿಟ್ಟು ನಮ್ಮ ಹೊಲದಲ್ಲಿ ಒಂದು ಡೈರಿ ಫಾರ್ಮ್ ಕಟ್ಟಿ ನಾವು ಅದೊಂದ್ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಬೇಕು ಅಂತಂದ್ ಹೇಳ್ಬಿಟ್ಟು ನಾವು ಮಾಡಿದೀವಿ. ಈ ಡೈರಿ ಫಾರ್ಮ್ ಕಟ್ಕೊಳ್ಳೋದಕ್ಕೆ ಸರ್ಕಾರದ ಯಾವ ರೀತಿಯ ಸಹಾಯವನ್ನ ನೀವು ಪಡ್ಕೊಂಡಿದ್ರಿ? ಡೈರಿ ವತಿಯಿಂದ ನನಗೊಂದು ಒಂದು ಲೋನ್ ಆಗಿತ್ತು ಸರ್, ಒಂದು ಲೋನ್ ಸರ್ಕಾರದ ವತಿಯಿಂದ ಒಂದು ಲೋನ್ ಮಾಡಿಕೊಟ್ಟಿದ್ರೆ ಸಬ್ಸಿಡಿಯಲ್ಲಿ. ಎಷ್ಟು? 120,000 ರೂಪಾಯಿ ನನಗೊಂದು ಲೋನ್ ಆಗಿದೆ. ಅದ್ರಲ್ಲಿ ನಾವು 30,000 ರೂಪಾಯಿ ಸಬ್ಸಿಡಿ ಸಿಕ್ಕಿದೆ, ಇನ್ನು ಉಳಿದ ಅಮೌಂಟ್ ನಾನು ಕಟ್ಟಿದ್ದೀನಿ. ಈ ಲೋನಿನ ಹಣವನ್ನ ಯಾವ್ಯಾವದಕ್ಕೆ ಬಳಕೆ ಮಾಡ್ಕೊಂಡ್ರಿ? ಇನ್ನೊಂದು ಆಕಳ ತರಕ್ಕೋಸ್ಕರ ನಾನು ಬಳಕೆ ಮಾಡ್ಕೊಂಡಿದ್ದೀನಿ ಸರ್. ಅಷ್ಟು ಹಣದಲ್ಲಿ ಎಷ್ಟು ಆಕಳ ತಗೊಂಡ್ರಿ? ಅದರಲ್ಲಿ ಎರಡು ಆಕಳ ತಗೊಂಡಿದ್ದೀನಿ ಸರ್. ಈಗ ಆ ಲೋನ್ ಮರುಪಾವತಿ ಆಗಿದೆಯಾ ಅಥವಾ ಅದು ಕಟ್ಕೊಂತ ಹೋಗ್ತದೆ ಸರ್? ಈಗಲೂ ಇದೆ, ಕಟ್ಕೊಂತ ಹೋಗ್ತಾನೆ ಇದೀನಿ. ಮತ್ತೆ ಬೇರೆ ಯಾವ ರೀತಿಯಿಂದ ನೀವು ಸರ್ಕಾರದ ಸಹಾಯವನ್ನ ಈ ಡೈರಿ ನಿರ್ವಹಣೆಯಲ್ಲಿ ತೆಗೆದುಕೊಳ್ತಾ ಇದ್ರಿ? ಮತ್ತೆ ಏನಿಲ್ಲ ಸರ್, ನಾವು ಆಕಳ ಹಾಕ್ತಿವಲ್ಲ, ಆಕಳದ ಹಾಲು ಹಾಕೋದ್ರಿಂದ 1 ಲೀಟರ್ 5 ರೂಪಾಯಿ ಸಹಾಯಧನ ಸಿಗ್ತಾ ಇದೆ ಸರ್ಕಾರದಿಂದ. ಸಹಾಯಧನ ಸಿಗುತ್ತೆ. ಹೌದು. ಈಗ ಡೈರಿಯಲ್ಲಿ ನಿಮ್ಮ ಹಾಲಿನ ಬೆಲೆ ಎಷ್ಟಕ್ಕೆ ತಗೊಳ್ತಾ ಇದ್ದಾರೆ? ಹಾಲಿನ ಬೆಲೆ ಅದ್ರ ಫ್ಯಾಟ್ ಮೇಲೆ ನಮಗೆ ಡೈರಿಯಲ್ಲಿ 23 ರೂಪಾಯಿ 50 ಪೈಸೆ ನಮಗೆ ಕಂಟಿನ್ಯೂ ಸಿಗ್ತಾ ಇದೆ. ಸಿಗ್ತಾ ಇದೆ ಈಗ. ಹ್ಮ್. ಈಗ ಸುಮಾರು 15 ಆಕಳುಗಳು ಇದಾವೆ. ಈ 15 ಆಕಳುಗಳಲ್ಲಿ ಎಷ್ಟು ಆಕಳುಗಳು ನಿರಂತರವಾಗಿ ಹಾಲು ಕೊಡ್ತಾ ಇದೀವಿ? ಈಗ 7 ಕೊಡ್ತಾ ಇದಾವೆ ಸರ್. ಇನ್ನು 7 ಆಕಳುಗಳು? ಇನ್ನು 7 ಆಲ್ರೆಡಿ ಅವೆಲ್ಲರೂ ಹಾಕಿ ಆಲ್ರೆಡಿ ಟೈಮ್ ಆಗಿದೆ ಸರ್. ಅವಕ್ಕೆ ನಾವು ನೆಕ್ಸ್ಟ್ ಕಟ್ಸ್ಬೇಕು, ಅವನ್ನ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಕಟ್ಸಿದ್ನಿ ಅಂದ್ರೆ ಅವು ನೆಕ್ಸ್ಟ್ ಬರ್ತವೆ. ಈಗ ಸಾಮಾನ್ಯವಾಗಿ ನಮ್ಮ ಭಾಗದ ತಳಿ ಆಕಳುಗಳಿಗಿಂತಲೂ ವಿಶೇಷವಾಗಿರ್ತಕ್ಕಂಥ ತಳಿಗಳು, ಅವುಗಳಿಗೆ ಆಹಾರ ಎಂತದ್ ಕೊಡ್ತೀರಿ, ಏನೇನ್ ಕೊಡ್ತೀರಿ? ಆಹಾರ ಒಂದ್ ಸ್ವಲ್ಪ ನೇಪೇರ್ ಹಾಕ್ತೀವಿ ಸರ್, ರಾಗಿ ಹುಲ್ಲು, ಮತ್ತೆ ನಾವು ನೆಲ್ಲು ಹುಲ್ಲು ಹಾಕ್ತಿವಿ, ಸ್ವಲ್ಪ ಡೈಲಿ ನುಚ್ಚು ಹಾಕಿ ಹಾಕ್ತಿವಿ ಡೈರಿ ಫುಡ್. ಒಂದ್ ಸ್ವಲ್ಪ ನುಚ್ಚು ಯಾವ್ದ್ರದ್ದು? ಇದು ಸರ್, ಸಜ್ಜೆ ನುಚ್ಚು ಹಾಕ್ತೀವಿ ನಾವು. ಸಜ್ಜೆ, ಈ ಸಜ್ಜೆ ಎಲ್ಲ ನೀವೇ ಬೆಳ್ಕೊಳ್ತೀರಾ ಅಥವಾ ಹೊರಗಡೆ ತಗೊಂಡ್ಬರ್ತೀವಿ? ನಾವೇ ಬೆಳ್ಕೊಳ್ತೀವಿ ಸರ್. ಸಜ್ಜೆ ಎಲ್ಲ ನಮ್ಮ ಹೊಲದಾಗ ಏನಿರ್ತಾವಲ್ಲ ಅವನ್ನೆಲ್ಲ ಬೆಳ್ಕೊಂಡು ಹಂಗೆ ಇಟ್ಕೊಂಡಿರ್ತೀವಿ, ಕಡಿಮೆ ಬಂದಿದ್ರೆ ಪರ್ಚೇಸ್ ಮಾಡಿ ನಾವು ತಗೊಂತೀವಿ. ಈ HF ಆಕಳುಗಳಿಗೆ ಉತ್ತಮ ಪೋಷಕ ಆಹಾರ ಅಂದ್ರೆ ಯಾವ್ದು? ನೇಪಿಯರು ಮತ್ತು ಇದು ನುಚ್ಚನ್ನು ಇಡ್ತೀವಲ್ಲ ಸರ್. ಅದು ಮತ್ತೆ ಅಜೋಲ ಹಾಕಿದ್ರೆ ಚೆನ್ನಾಗಿ. ಇಲ್ಲಿ ನಮ್ಮಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಬಿಸಿಲು ಸ್ಟ್ಯಾಂಡರ್ಡ್, ನಮಗೆ ನೀರು ಇಲ್ಲದೆ ಅಜೋಲ ಪ್ರಯತ್ನ ಮಾಡಿದ್ರೆ ಅದನ್ನ ಮಾಡಿದ್ವಿ ಸರ್. ಕೃಷಿ ಹೊಂಡದಲ್ಲಿ ಮಾಡಿದ್ರೆ ಅಥವಾ ಮನೆ ಹತ್ರ ಏನಾದ್ರು ಮಾಡಿ? ಇಲ್ಲ, ಅಲ್ಲೇ ಹೊಲದಲ್ಲೇ ಮಾಡಿದ್ವಿ ಸರ್. ಒಂದು ಗುಂಡಿ ತೆಗೆದು ಎಲ್ಲ ಮಾಡಿದ್ವಿ, ಬಟ್ ನೀರಿಲ್ಲ ಹೋಗ್ಬಿಡ್ತಾವ ಸರ್. ಅವು ಹೋಗಿರೋದ್ರಿಂದ ಅದು ಕಂಟಿನ್ಯೂ ಮಾಡಕ್ ಆಗಿಲ್ಲ, ಅಜೋಲ ಬೆಳೆಯಕ್ಕಾಗಿಲ್ಲ, ಅಜೋಲ ಬೆಳಿಲಿಕ್ಕಾಗಿಲ್ಲ. ಇಲ್ಲ. ಎಷ್ಟು ದಿನವರೆಗೂ ಮಾಡಿದ್ರಿ ಅಜೋಲ? ಸುಮಾರು ಒಂದು 3-4 ತಿಂಗಳ ತನಕ ಮಾಡಿದ್ವಿ ಸರ್ ಸ್ಟಾರ್ಟಿಂಗ್. ಡಾಕ್ಟರ್ ಎಲ್ಲ ನಮಗೆಲ್ಲ ಬಂದು ಟ್ರೈನಿಂಗ್ ಎಲ್ಲ ಅಲ್ಲೆಲ್ಲ ಹೇಳ್ಕೊಟ್ಟಿದ್ರು, ಈ ಟೈಪ್ ಮಾಡ್ರಿ, ಈ ಟೈಪ್ ಇಲ್ಲ ಚೆನ್ನಾಗ್ ಆಗ್ತೈತಿ ಅಂತ ಹೇಳಿದ್ರು. ಬಟ್ ಮಾಡಿ ಅಜೋಲ ಕೊಡೋದ್ರಿಂದ ಆಕಳುಗಳಿಗೆ ಯಾವ ರೀತಿ ಉಪಯೋಗ ಆಯ್ತು ನಿಮ್ಗೆ? ಅಜೋಲ ಕೊಡೋದ್ರಿಂದ ಆಕಳ ಪೌಷ್ಟಿಕಾಂಶಗಳು ಹೆಚ್ಚಿಗೆ ಆಗಿ ಆಕಳುಗಳು ಚೆನ್ನಾಗಿರ್ತಾವ ಅಂತ, ಆರೋಗ್ಯಕರವಾಗಿರ್ತವೆ. ಮತ್ತೆ ನಮಗೆ ಫ್ಯಾಟ್ ಕೂಡ ಚೆನ್ನಾಗಿ ಬರ್ತೈತೆ, ಹಾಲು ಹೆಚ್ಚಿಗೆ ಇಡ್ತೈತೆ ಅಂತ ಅಂತಂದೇಳ್ಬಿಟ್ಟು ಹೇಳಿದ್ರು ಡಾಕ್ಟರ್. ಹಂಗಾಗಿ ನಾವು ಮಾಡಿದ್ವಿ. ಇಷ್ಟು ಬದಲಾವಣೆಗಳು ಆಗ ಕಂಡ್ವಾ? ಬದಲಾವಣೆ ಆಗಿದೆ ಸರ್. ಮತ್ತೆ ಮುಂದುವರಿಸಬಹುದಾಗಿತ್ತು ನೀವು? ಇಲ್ಲ, ನೀರಿಂದ ಒಂದು ಪ್ರಾಬ್ಲಮ್ ಆಗ್ತದೆ, ನೀರಿನ ಕೊರತೆ ಆಗಿ, ನೀರಿನ ಕೊರತೆ ಆಗಿರೋದ್ರಿಂದ ಅದನ್ನ ಅಜ್ವಾಲ ಬೆಳೆಯಕ್ಕಾಗಿಲ್ಲ. ಅಜ್ವಾಲ ಈಗ ನಿಮ್ಗೆ 15 ಆಕಳುಗಳನ್ನ ನಿರ್ವಹಣೆ ಮಾಡೋದಕ್ಕೆ, ಅವಕ್ಕೆ ಬೇಕಾಗುವಂತ ಈ ಅಜ್ವಾಲ ಬೆಳ್ಕೊಳ್ಳೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ನೀರು? ಸ್ವಲ್ಪ ನೀರು 1 ಇಂಚು 2 ಇಂಚು ಆದರೂ ಕೂಡ ನೀವು ಮಾಡಬಹುದು, ಬಟ್ ಇಲ್ಲಿ ಹೋಗ್ಬಿಡ್ತಾವಲ್ಲ ನೀರು, ಅದಕ್ಕೆ ನಾವು ಕಂಟಿನ್ಯೂ ಕೊಡಕ್ ಆಗಲ್ಲ ನೀರು, ಬೆಳೆಯಕ್ಕಾಗಿಲ್ಲ. ನಂತರದಲ್ಲಿ ಈಗ ಅಜೋಲವನ್ನು ಕೈಬಿಟ್ರಿ ನೀವು, ಆ ನಂತರದಲ್ಲಿ ಆಕಳುಗಳಿಗೆ ಉತ್ತಮ ಆಹಾರಗಳು ಈಗ ನೀವು ಕೊಡ್ತಾ ಇರತಕ್ಕಂತಹ ನುಚ್ಚು, ಸಜ್ಜೆ ನುಚ್ಚು, ರಾಗಿ ಹುಲ್ಲು, ನೆಲ್ಲುಲ್ಲು, ಇಷ್ಟಕ್ಕೆ ಸೀಮಿತರಾಗಿದ್ದೀರಾ? ಮತ್ತೆ ಬೇರೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಇಷ್ಟೇ ಮಾಡ್ತಾ ಇದ್ದೀವಿ ಸರ್. ನಾವೀಗ ಸಾಕಾಗ್ತದೆ ಇಷ್ಟೇ ಸಾಕು. ಆಮ್ಯಾಕ ಅದು ನುಚ್ಚಲ್ಲಿ ಹಾಕಿ ಕೊಡೋದು, ಒಂದು ಗೌರ್ಮೆಂಟ್ ವತಿಯಿಂದ ಒಂದು ಪೌಡರ್ ಅಂತ ಕೊಡ್ತಾರೆ. ಅದು ಡೈರಿ ವತಿಯಿಂದ ಕೊಡ್ತಾರ? ಡೈರಿ ವತಿಯಿಂದ ಕೊಡ್ತಾರೆ ಸರ್. ಡಾಕ್ಟರ್, ಆ ಪೌಡರ್ ಉತ್ತಮವಾಗಿದೆಯಾ? ಹ್ಞೂ ಸರ್, ಹಾಕ್ತಾರೆ. ಅದು ನುಚ್ಚಿಗೆ ಹಾಕಿದ್ರೆ ಆ ಆಕಳುಗಳು ಒಂದು ಸ್ವಲ್ಪ ಆರೋಗ್ಯಕರವಾಗಿರ್ತವೆ, ಇದನ್ನ ಹಾಕಿರಿ ಅಂತ ಹೇಳ್ಬಿಟ್ಟು ನಾವು ಡಾಕ್ಟರ್ ಹತ್ರ ತೋರಿಸಿದಾಗ ಕೊಟ್ಟಿದ್ರು, ಅದನ್ನ ಹಾಕ್ತಾ ಇದೀವಿ. ಅದನ್ನ ಹಾಕ್ತದ್ರಿ? ಈಗ ಈ HF ತಳಿಯ ಆಕಳುಗಳಿಗೆ ಈ ಪರಿಸರದಲ್ಲಿ ಅವಕ್ಕೆ ಕಾಡುವಂತಹ ಕಾಯಿಲೆ ಏನೇನು? ಒಂದ್ ಸ್ವಲ್ಪ ಕರು ಹಾಕಿದಂತ ಸನ್ನಿವೇಶದಲ್ಲಿ ಕ್ಯಾಲ್ಸಿಯಂ ಅಂತೂ ಕಮ್ಮಿ ಆಗೇ ಆಗ್ತದೆ ಸರ್. ಆಕಳುಗಳಿಗೆ ಇಮಿಡಿಯೇಟ್ಲಿ ನಾವು ಕರು ಹಾಕಿದಂತ ಸನ್ನಿವೇಶದಲ್ಲಿ ಬಹಳ ಹುಷಾರಿಲಿಂದ ನೋಡ್ಕೋಬೇಕು, ಜ್ವರ ಬರದೆ ಆಗಿದ್ದಂಗೆ ನೋಡ್ಕೋಬೇಕು. ಆ ಜ್ವರ ಬರದಂಗ್ ನೋಡ್ಕೋಬೇಕಂದ್ರೆ ನಾವು ಇಮಿಡಿಯೇಟ್ ಕರು ಹಾಕಿದಂತ ಸನ್ನಿವೇಶ ಡಾಕ್ಟರ್ ಕನೆಕ್ಟ್ ಮಾಡಿ ಅವಕ್ಕೆ ಕ್ಯಾಲ್ಸಿಯಂ ಹಾಕ್ಸ್ತೀವಿ. ಕ್ಯಾಲ್ಸಿಯಂ ಅಂದ್ರೆ ಯಾವ ರೂಪದಲ್ಲಿ ಕೊಡ್ತೀರಿ ನೀವು? ಅವು ಗುಲ್ಕಾಸ್ ಹಾಕ್ತಾರಲ್ಲ ಸರ್, ಗ್ಲುಕೋಸ್ ಅಲ್ಲಿ ಆ ಟೈಪ್ ಹಾಕ್ತಾರೆ. ಆ ಟೈಪ್ ಹಾಕ್ತಾರೆ ಸರ್. ಓಹೋ, ಮತ್ತೆ ಬೇರೆ ಏನ್ ಸಮಸ್ಯೆ? ಜ್ವರ ಬರ್ತದೆ ಸರ್, ಜ್ವರ ಬಂದ್ರೆ ಕೆಲವೊಂದ್ ಟೈಮ್ ಹೋಗ್ತಾವೆ, ಕೆಲವೊಂದ್ ಟೈಮ್ ಡಾಕ್ಟರ್ ಕರ್ಕೊಂಡ್ಬಂದ್ರೆ ಮಾತ್ರ ಆರಾಮ್, ಇದಾಗ್ತವೆ, ಇಲ್ಲಾಂದ್ರೆ ಇಲ್ಲ. ಹಾಗೆ ಸಣ್ಣ ನೆಗ್ಲಿಜೆನ್ಸಿಂದನೋ ಏನೋ ಎಲ್ಲೋ ಕಾಳಜಿ ಮಾಡದೆ ಇರೋದ್ರಿಂದನೋ ಹೀಗೆ ನಿರ್ಲಕ್ಷ್ಯತನದಿಂದ ಆಕಳುಗಳನ್ನ ಕಳೆದುಕೊಂಡದ ಉದಾಹರಣೆಗಳು ಆಗಿದೆ ಸರ್? ಆಗಿದೆ. ಎಷ್ಟು ಬಾರಿ ಆಗಿದೆ? ಒಂದು 2 ಟೈಮ್ ಆಗಿದೆ ಸರ್. ನಾವಲ್ಲಿ ಸರಿಯಾಗಿ ನೀಟ್ನೆಸ್ ಮಾಡದೇ ಇರತಕ್ಕಂಥದ್ದು, ಸರಿಯಾಗಿ ಅಲ್ಲಿ ಸ್ವಚ್ಛ ಮಾಡದೇ ಇರತಕ್ಕಂಥದ್ರಿಂದ ಅಥವಾ ರೋಗಗಳು ಜಾಸ್ತಿ ಬರ್ತಾವ ಆಕಳುಗಳಿಗೆ. ಹಂಗಾಗಿ ಅವನ್ನ ಬೇಜವಾಬ್ದಾರಿಯಿಂದ ನೋಡ್ಕೊಂಡ್ರೆ ಕೆಲವು ಆಕಳುಗಳಿಗೆ ಸಮಸ್ಯೆ ಆಗ್ತೈತಿ, ಹಂಗಾಗಿ ಜ್ವರಗಳು ಜಾಸ್ತಿ ಹಾಕೋ, ರೋಗ ರುಜಿನಗಳು ಬರ್ತವೆ. ಸ್ವಚ್ಛ ಮಾಡೋದ್ರಿಂದ ಏನು ಬರಲ್ಲ. ಈಗ ನೀವು ನೋಡಿ, HF ತಳಿ ತುಂಬಾ ಸೂಕ್ಷ್ಮವಾಗಿ ಅವುಗಳನ್ನು ಬೆಳೆಸಬೇಕು ಅನ್ನೋದು ನಿಮ್ಮ ಮಾತಿನಿಂದ ಗೊತ್ತಾಗ್ತದೆ. ಈಗ ನೀವು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ರಿ ನಿಮ್ಮ ಡೈರಿ ಫಾರ್ಮ್ನ? ಡೈರಿ ಫಾರ್ಮ್ ಡೈಲಿ ಆಕಳುಗಳನ್ನೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವನ್ನೆಲ್ಲಕ್ಕೂ ಹೊರಗೆ ಕಟ್ತೀವಿ ಸರ್, ಅವೆಲ್ಲ ಕಟ್ಟಿರ್ತೀವಲ್ಲ, ಹೊರಗೆ ಕಟ್ಟಿ ಮತ್ತೆ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಒಂದು 15 ದಿನಕ್ಕೊಮ್ಮೆ ಸಿಂಪರಣೆ ಮಾಡ್ತೀವಿ. ಅಲ್ಲೆಲ್ಲ ಇರ್ತಕ್ಕಂಥ ಉಣ್ಣೆ ಗಿಣ್ಣೆ ಏನು ಬರಬಾರ್ದು ಅನ್ನೋಂಥ ಉದ್ದೇಶದಿಂದ ಮತ್ತೆ ಅವನ್ನೆಲ್ಲ ಸಿಂಪರಣೆ ಮಾಡ್ಕೊಂಡು ಮತ್ತೆ ಎಲ್ಲ ಸ್ವಚ್ಛ ಆದ ನಂತರ ಮತ್ತೆ ಒಳಗೆ ಕಟ್ತೀವಿ. ಒಳಗೆ ಕಟ್ಟಿ ಅವನ್ನೆಲ್ಲ ಮಾಡ್ಕೊಂಡು ಮೇವು ಹಾಕಿ ಡೈಲಿ ಇದನ್ನು ಮಾಡ್ತೀವಿ. ಈಗ ನಾವು ಕೆಲವು ಕಡೆಗೆ ಗಮನಿಸಿದ ಹಾಗೆ ಈ ಸೊಳ್ಳೆಗಳು ಬೇರೆ ಬೇರೆ ಕೀಟಗಳು ಕಾಡಬಾರದು ಅಂತೇಳಿ ಮಾಸ್ಕಿಟೋ ಪರದೆಗಳನ್ನೆಲ್ಲ ಬಳಸ್ತಾರೆ, ಸೊಳ್ಳೆ ಪರದೆಗಳನ್ನೆಲ್ಲ. ನೀವು ಈ ತರ ಇಲ್ಲಿ ಬಳಸ್ತಾ ಇದ್ದೀರಾ? ಮಾಡಿದ್ವಿ ಸರ್, ಸ್ಟಾರ್ಟಿಂಗ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಮಳೆಗಾಲದಿಂದಾಗ ಎಲ್ಲ ನೊಣಗಳು ಅವೆಲ್ಲ ಕಡಿತ ಜಾಸ್ತಿ ಆಗಿ ಇದಾಗ್ತೇವೆ. ಹಂಗಾಗಿ ನಾವು ಡೈರಿ ಫಾರ್ಮಿಂಗ್ ಏನಪ್ಪಾ ಅಂದ್ರೆ ಸುತ್ತಾರ್ದ ಎಲ್ಲ ಒಂದ್ ಸ್ವಲ್ಪ ಪರದೆ ಹಾಕಿದೀವಿ. ಹಾಕಿದ್ರಿ? ಈಗ ಆ ತರದ ಬಾಧೆಗಳು ಕಡಿಮೆ? ಆ ತರದ ಅಂತ ಕಮ್ಮಿ ಸರ್. ಪೂರ್ತಿ ಆಕಳಿಗೆ ಒಂದ್ ಆಕಳಿಗೆ ಒಂದ್ ಪರದೆ ಹಾಕಕ್ ಆಗಲ್ಲ, ಇದಕ್ಕಿಂತ ಡೈರಿಗೆ ಅದ ಹಾಕಿದೀವಿ. ಹಾಕಿದ್ರಿ? ಬೇರೆ ಈಗ ನೀವು ಒಂದು ಡೈರಿಯಲ್ಲಿ ನಿತ್ಯ ಎಷ್ಟು ಜನರ ಅಗತ್ಯ ಇರ್ತದೆ ಅಲ್ಲಿ ಕೆಲಸ ಮಾಡ್ಕೊಂಡು? ಡೈಲಿ ಸ್ವಲ್ಪ ಬೆಳಗ್ಗೆ ಮತ್ತೆ ಸಾಯಂಕಾಲ ಒಂದ್ ಇಬ್ಬರದ ಅಗತ್ಯ ಇರ್ತದೆ ಸರ್. ಹಿಂಡಕರ ಒಂದ್ ಇಬ್ರು ಬೇಕು, ಇಬ್ರು ಬೇಕು. ಹಾಲನ್ನು ಕರೆಯೋದಕ್ಕೆ ನೀವು ಯಂತ್ರಗಳನ್ನು ಬಳಸ್ತಿರೋ? ಇಲ್ಲ ಸರ್, ನಾವೇ ಕೈಯಲ್ಲಿ ಹಿಂಡ್ತೀವಿ. ಯಂತ್ರಗಳ ಬಳಕೆ ಉತ್ತಮನೋ ಅಥವಾ ಹೇಗೆ? ಅದು ಏನು ಗೊತ್ತಿಲ್ಲ ಸರ್. ನೀವು ಮಾಡಿ ನಾವು ಮಾಡಿಲ್ಲ ಮಾಡಿಲ್ಲ ನೀವು? ಇಲ್ಲ ಇಲ್ಲ. ಈಗ ಸುಮಾರು ನಿಮ್ಮ 15 ಹಸುಗಳಲ್ಲಿ ಹಾಲು ಕರಿತಕ್ಕಂತ ಹಸುಗಳ ಸಂಖ್ಯೆ ಎಷ್ಟಿದೆ? 7 ಇದೇವೆ ಅಂತ ಹೇಳಿ. 7 ಹಸುಗಳು ಹಾಲು ಕರಿತಾ ಇದಾವೆ. ಎಷ್ಟು ಉತ್ಪನ್ನ ಆಗ್ತದೆ ದಿನ ಹಾಲಿನ ಉತ್ಪನ್ನ? ಹಾಲು ಅಂದ್ರೆ ದಿನ ಈಗ 7 ಅಂದ್ರೆ ದಿನ ಒಂದ್ ಸೈಡ್ 15 ಲೀಟರ್ ಬರ್ತದೆ ಸರ್. ಪ್ರತಿದಿನ? ಪ್ರತಿದಿನ ಬರುತ್ತೆ. ಬೆಳಗ್ಗೆ ಸಂಜೆ ಸೇರಿ? ಬೆಳಗ್ಗೆ ಸಂಜೆ ಸೇರಿ ಒಂದು 30 ಲೀಟರ್ ಆಗುತ್ತೆ. 30 ಲೀಟರ್ ಆಗ್ತದೆ. ಒಂದೊಂದ್ ದಿನ ಜಾಸ್ತಿ ಆಗ್ತಾವ ಸರ್. ಈಗ ಮಾಮ್ ಈಗ ಎಲ್ಲ ಲಾಸ್ಟ್ ಎಂಡಿಂಗ್ ಬಂದಿದೆಲ್ಲ ಕರುಗಳನ್ನ ಹಾಕಿ, ಹಂಗಾಗಿ ಇಷ್ಟು ಕೊಡ್ತದೆ. ಕರು ಹಾಕಿದಾಗಿಂದ ಸುಮಾರು ಒಂದ್ 5-6 ತಿಂಗಳು ಏನಪ್ಪಾ 40-45 ಲೀಟರ್ ತನಕ ಹಾಕಿದೀವಿ. ಈಗ ನಿಮ್ಗೆ ಈ ಡೈರಿ ಆನ್ಲೈನ್ ಮಾರಾಟಕ್ಕೆ ಹೋಯ್ತಿರಲ್ವ, ನಿಮ್ಗೆ ಹತ್ತಿರದಲ್ಲಿ ಇದೆಯಾ ಅಥವಾ ದೂರ ಆಗ್ತದ? ಹತ್ತಿರದಲ್ಲಿ ಇಲ್ಲ, ನಮ್ಮೂರಲ್ಲೇ ಇದೆ. ನಿಮ್ಮೂರಲ್ಲೇ ಇದೆ? ಈಗ ನೀವು ಈ ಫುಡ್ ಜೊತೆಗೆ ಡೈರಿಯಿಂದ ಬೇರೆ ಯಾವ ರೀತಿಯಾದ ತರಬೇತಿಗಳನ್ನು ಕೊಡ್ತಾರೆ ನಿಮ್ಗೆ? ಸರ್, ಸ್ಟಾರ್ಟಿಂಗ್ ನಮಗೆ ಸಿಂಡ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಒಂದು ತರಬೇತಿಯನ್ನು ಮಾಡಿದ್ದೀನಿ. ಹೋಗಿದ್ವಿ ಅಲ್ಲಿಗೆ, ಬಳ್ಳಾರಿಯಲ್ಲಿ ನಮಗೆ ಕೊಟ್ಟಿದ್ರು, ಟ್ರೈನಿಂಗ್ ಕೊಟ್ಟಿದ್ರು, ಬಗ್ಗೆ ಟ್ರೈನಿಂಗ್ ಕೊಟ್ಟು ಮುಗಿಸಿ ಬಂದಿದ್ವಿ. ಇಲ್ಲಿ ನಿರಂತರವಾಗಿ ನಿಮಗೆ ಈ ಡೈರಿಯವರು ಬೇರೆ ರೀತಿ ಮಾರ್ಗದರ್ಶನ ಮಾಡ್ತಾ ಇರ್ತಾರ? ಇಲ್ಲ ಸರ್, ಹಂಗೇನಿಲ್ಲ. ಹಾಗೇನಿಲ್ಲ, ನಾವೇನ್ ಮಾಡ್ತೀವಿ ಅದನ್ನ ನಾವೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಬೇರೆ ಏನಾದ್ರೂ ವಿಶೇಷ ತರಬೇತಿ ಬೇಕು ಅಂತ ಅನ್ಸಿತ ನಿಮ್ಗೆ ಇದಕ್ಕೆ? ಇಲ್ಲ ಸರ್, ಹಂಗೇನಿಲ್ಲ, ನಾವೇ ಮಾಡ್ಕೊಂಡ ಬಂದಿದೀವಲ್ಲ. ವಿಶೇಷ ತರಬೇತಿ ಏನಾದ್ರು ಇದ್ರೆ ಡಾಕ್ಟರ್ಸ್ಗಳು ಅವ್ರು ಇವ್ರು ಹೇಳ್ತಾರೆ, ಅದನ್ನ ಮಾಡ್ಕೊಂಡು ಹೋಗಿದೀವಿ. ತರಬೇತಿ ಅನ್ನೋದೇನಿಲ್ಲ, ಒಂದ್ಸತಿ ಸಿಂಟ್ ಬ್ಯಾಂಕ್ ಇಂದ ಇಂತಲ್ಲ ಅದು ಒಂದ್ ತರಬೇತಿಗೆ ಹೋಗಿದ್ವಿ. ಅದು ಡೈರಿ ಫಾರಂಗೋಸ್ಕರ? ಹೌದು. ಆ ತರಬೇತಿಯಲ್ಲಿ ನಿಮ್ಗೆ ಏನೇನು ಮಾಹಿತಿ? ಆಕಳ ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಸ್ವಚ್ಛ ಇಟ್ಕೋಬೇಕು, ಆಕಳ ಕರು ಹಾಕಿದ ಸನ್ನಿವೇಶದಲ್ಲಿ ಯಾವ್ಯಾವ ಫುಡ್ ಕೊಡ್ಬೇಕು, ಅವ್ಕೆ ಪೌಷ್ಟಿಕಾಂಶ ಆಹಾರವನ್ನು ಏನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆಲ್ಲ ತರಬೇತಿ ಕೊಟ್ಟಿದ್ರು ಅಲ್ಲಿ. ಎಷ್ಟು ದಿನದ ತರಬೇತಿ ಅದು? ಅದು 8 ದಿನದ ತರಬೇತಿ ಇತ್ತು. ಎಲ್ಲಿ ತಗೊಂಡ್ರಿ? ಬಳ್ಳಾರಿಯಲ್ಲಿ. ಬಳ್ಳಾರಿಯಲ್ಲಿ ಎಷ್ಟು ವರ್ಷಗಳಿಂದ? ಈಗಲೇ ಒಂದು 6-7 ವರ್ಷದಿಂದ ಸರ್, 2012. ಮತ್ತೆ ಆ ತರಬೇತಿ ನೀಡಿದಂತ ಸಂಸ್ಥೆಗಳು ನಿಮ್ಗೆ ಏನಾದ್ರು ಪ್ರಮೋಟ್ ಮಾಡ್ತವಾ? ಫೈನಾನ್ಸ್ ಸಪೋರ್ಟ್ ಆಗಿರ್ಬೋದು, ನೀವು ಏನಾದ್ರು ಡೈರಿಯನ್ನ ಮಾಡ್ಲಿಕ್ಕೆ ಯಾವ್ದಾದ್ರು ನೆರವುಗಳನ್ನ ಅದರಿಂದ ತಗೊಳ್ತಾ ಇದೀರಾ? ಅದೇ ಸಿಂಡ್ ತರಬೇತಿ ಏನ್ ಕೊಟ್ಟಿಲ್ಲ, ಅದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ರು ನಮಗೆ. ಆ ಸರ್ಟಿಫಿಕೇಟ್ ಲಿಂದ ನಾವು ಅದ್ರ ಬೇಕಂದ್ರೆ ನಮಗೆ ಲೋನ್ ಕೊಡ್ತಾರೆ ಬ್ಯಾಂಕ್ ಅಲ್ಲಿ, ತಗೋಬಹುದು. ತಗೊಳ್ಬಹುದು. ಈಗ ನೀವು MA ಮತ್ತು BEd ಮಾಡ್ಕೊಂಡಿದ್ದೀರಾ, ಈ ವಿದ್ಯಾಭ್ಯಾಸದ ಜೊತೆಗೆ ಇದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ? ಮಾಡ್ತಾ ಇದ್ದೀವಿ ಸರ್, ಕೃಷಿ ಜೊತೆಗೆ ಅದನ್ನು ಸಹ ನಿರ್ವಹಣೆ ಮಾಡ್ಕೊಂಡು ಡೈಲಿ ಹಾಲು ಮತ್ತೆ ಅವಕ್ಕೆಲ್ಲ ಮೇವು ಗೀವು, ಮತ್ತೆ ನನ್ನ ಜೊತೆಗೆ ಎಲ್ಲರಿರ್ತಕ್ಕಂಥ ಅಣ್ಣರಿದ್ದಾರೆ, ಅವರೆಲ್ಲರ ಸಹಕಾರದಿಂದ ಎಲ್ಲ ನಡೀತಾ ಇದೆ. ಎಷ್ಟು ಜನ ಇದ್ರಿ ಟೋಟಲ್ ನಿಮ್ ಕುಟುಂಬದಲ್ಲಿ? ನಾವು 3 ಇದ್ದೀವಿ ಸರ್. ಈ ಕೃಷಿ ಏನೇನು ಮಾಡ್ತಾ ಇದ್ರಿ ನೀವು? ಕೃಷಿಯಲ್ಲಿ ಮತ್ತೆ ರಾಗಿ ಬೆಳಿತೀವಿ ಸರ್, ಮೆಕ್ಕೆಜೋಳ ಬೆಳಿತೀವಿ, ಮತ್ತೆ ಸಜ್ಜೆ ಬೆಳಿತೀವಿ ಇಷ್ಟೇ ಸರ್. ಒಂದ್ ಸ್ವಲ್ಪ ರಾಗಿ ಜಾಸ್ತಿ ಬೆಳಿತೀವಿ ಇತ್ತೀಚೆಗೆ. ರಾಗಿ ಜಾಸ್ತಿ ಬೆಳಿತೀವಿ ಯಾಕೆ? ಒಂದ್ ಸ್ವಲ್ಪ ಮೇವ್ ಆಗ್ತಾ ಸರ್, ನಾವು ಇದ್ರ ಜೊತೆಗೆ ಕುರಿ ಸಾಕಾಣಿಕೆನೂ ಇದೆ. ಕುರಿ ಸಾಕಾಣಿಕೆಗೂ ರಾಗಿ ಹುಲ್ಲ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ತಿಂತವೆ, ಆಕಳಕ್ಕೂ ಸಮೇತ ನಾವು ಹಾಕ್ತೀವಿ. ಡೈರಿ ಮತ್ತು ಕುರಿ ಸಾಕಾಣಿಕೆ ಎರಡು ಒಟ್ಟಿಗೆ ಇರೋದ್ರಿಂದ ಅವುಗಳಿಗೆ ಮೇವ್ ಆಗ್ತದೆ. ರಾಗಿ ನಿಮ್ಮ ಕುಟುಂಬಕ್ಕೆ ಆಹಾರಕ್ಕೂ ಬಳಕೆ ಆಗ್ತದೆ? ಬಳಕೆ ಆಗ್ತದೆ ಸರ್. ಮತ್ತೆ ಹೆಚ್ಚುವರಿ ಮಾರಾಟ ಮಾಡ್ತೀವಿ? ಹೆಚ್ಚುವರಿ ಮಾರಾಟ ಮಾಡ್ತೀವಿ. ರಾಗಿಗೆ ಉತ್ತಮ ಬೆಲೆ ಇದೆ ಈಗ? ಉತ್ತಮ ಬೆಲೆ ಅಂದ್ರೆ ಇಲ್ಲ ಸರ್, ಹೊರಗಡೆ ಎಲ್ಲ ಒಂದ್ 1700-1800 ತಗೊಂತಾರೆ, ಬಟ್ ನಾವು ಸರ್ಕಾರದ ಬೆಂಬಲ ಬೆಲೆಯಲ್ಲಿ ನಾವು ಕೊಟ್ಟಿದ್ದೀವಿ. 3,150 ರೂಪಾಯಿ ಹಿಂದಿನ ಟೈಮ್ ಕೊಟ್ಟಿದ್ರು APMC ಬೊಮ್ಮಳೆ APMC ಅಲ್ಲಿ 3,000 ಚಿಲ್ಲರೆ ಸಿಗುತ್ತೆ. 3,150 ರೂಪಾಯಿ. ಮಂಜುನಾಥ್ ಅವರೇ, ಈಗ ನೀವು ಯುವಕರು ಜೊತೆಗೆ ವಿದ್ಯಾವಂತರು ಸಹಿತ, ಕೃಷಿ ಮತ್ತು ಹೈನುಗಾರಿಕೆ ಇವೆರಡು ಒಂದು ರೈತ ಕುಟುಂಬಕ್ಕೆ ಯಾವ ರೀತಿಯಾಗಿ ವರದಾನವಾಗಲಿಕ್ಕೆ ಸಾಧ್ಯತೆ ಇದೆ, ಅದರಲ್ಲಿ ನಿಮ್ಮಂತ ಯುವಕರ ಪಾಲ್ಗೊಳ್ಳುವಿಕೆ ಹೇಗಿರಬೇಕು? ಈಗ ಓದಿವಿ ಸರ್, ಎಲ್ಲರಿಗೂ ನೌಕರಿ ಸಿಗಕ್ ಆಗಲ್ಲ. ಇದು ಒಂದು ನಾವು ನಮಗೆ ತಿಳಿರ್ತಕ್ಕಂಥ ನಾಲೆಡ್ಜ್ ಅಂತ ತಿಳ್ಕೊಂಡು ನಾವು ಕೃಷಿನು ಮತ್ತು ಹೈನುಗಾರಿಕೆನು ಅದರಲ್ಲಿರ್ತಕ್ಕಂಥ ಎಲ್ಲ ತಿಳ್ಕೊಂಡು ನಾವು ಕ್ಲೀನಾಗಿ ಅದನ್ನ ಇಷ್ಟಪಟ್ಟು ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಸ್ವಚ್ಛವಾಗಿ ಮಾಡುವ ಕೆಲಸವನ್ನ ಲೇಸಿ ಮಾಡಬಾರ್ದು, ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಎಲ್ಲದ್ರಾಗೂ ಸುಖ ಇರುತ್ತೆ, ಶಾಂತಿ. ಈ ಸಾಮಾನ್ಯವಾಗಿ ಒಬ್ಬ ರೈತ ಕುಟುಂಬದ ಮಕ್ಕಳಿಗೆ ತಂದೆ ತಾಯಿಗಳು ಬಯಸೋದು, ನೀವು ಚೆನ್ನಾಗಿ ಓದ್ರಿ, ನೀವು ಆ ನೌಕರಿ ತಗೊಳ್ರಿ, ಈ ನೌಕರಿ ತಗೊಳ್ರಿ ಅನ್ನುವಂತದ್ದು ಮಾತುಗಳೇ ಹೆಚ್ಚಾಗಿ ಕೇಳ್ಬರ್ತಾ ಇರ್ತದೆ. ಈ ಅನುಭವ ನಿಮ್ಗೆ ಆರಂಭದಲ್ಲೇ ಆಗಿದೆ? ಆಗಿದೆ ಸರ್, ಬಟ್ ಆಗಿದೆ. ನಾವು ಕೂಡ CET ಓದಿದ್ವಿ, ಬರ್ದಿದ್ದೀವಿ, ಸುಮಾರು ಸತೆ ಬರ್ದಿದ್ದೀವಿ, ಬಟ್ ಆಗಿಲ್ಲ. ಹಾಗಂತ ಕೈ ಕಟ್ಕೊಂಡು ಕುತ್ಕೊಂಡಿಲ್ಲ, ನಾವು ಕೂಡ ಕೃಷಿ ಮತ್ತು ಹೈನುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಳ್ಳೇದು ಮಂಜುನಾಥ್. ಏನೇ ವಿದ್ಯಾಭ್ಯಾಸ ಆಗಿದ್ರು ಕೃಷಿ ಮತ್ತು ಹೈನುಗಾರಿಕೆ ಮತ್ತು ಕೃಷಿಯನ್ನ ಅವಲಂಬಿಸಿರ್ತಕ್ಕಂತ ಯಾವುದೇ ಉದ್ಯಮವಾಗಿರಲಿ, ಉದ್ಯೋಗಗಳು ಇವತ್ತು ನಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಹಾಯಕವಾಗ್ತದೆ ಅನ್ನುವಂತಹ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ರಿ. ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗದ ಕೇಳುಗ ರೈತರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ವಂದನೆಗಳು. ನಮಸ್ಕಾರ. ಇದುವರೆಗೆ ಹೈನುಗಾರಿಕೆ ಕುರಿತು ಮಂಜುನಾಥ್ ಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಮದುವೆಯಾಗೋ ಮಕ್ಕಳು ವಯಸ್ಸನ್ನ ಯಾರಿಗೂ ಹೇಳ್ಬೇಡಿ. ಬಾಲ್ಯ ವಿವಾಹ ಅದು ಇದು ಅಂತ ರಗಳೆ ಆಗುತ್ತೆ, ಬೇಗ ಮಾಡಿ ಮುಗಿಸ್ಬೇಡಿ. ಆದ್ರೆ ನಾವು ಹೇಳೇ ಹೇಳ್ತೀವಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಸ್ಗೆ, CDPO ಅಂಗನವಾಡಿ ಮೇಲ್ವಿಚಾರಕರಿಗೆ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಪೊಲೀಸರಿಗೆ ಹೇಳೇ ಹೇಳ್ತೀವಿ. ಚೈಲ್ಡ್ ಲೈನ್ ಸಂಖ್ಯೆ 1098 ಫೋನ್ ಮಾಡೇ ಮಾಡ್ತೀವಿ. ನೆನಪಿಡಿ, ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ ಬಳ್ಳಾರಿ ಇವರ ಪ್ರಕಟಣೆ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 May 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಂಧುವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ. ಬನ್ನಿ, ಕೃಷಿ ಅನುಭವ ಕುರಿತು ಹನುಮಕ್ಕ ಬಿ ಅವರೊಂದಿಗಿನ ಸಂದರ್ಶನವನ್ನು. ಆತ್ಮೀಯ ರೈತ ಬಂಧುವರೇ, ತಮಗೆಲ್ಲ ಸ್ವಾಗತ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ. ರೈತ ಬಂಧುವರೇ, ತಮಗೆಲ್ಲ ಗೊತ್ತು, ನಮ್ಮ ರೈತರು ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿ ಆ ಮುಖಾಂತರ ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋದ್ರ ಜೊತೆಗೆ ದೇಶದ ಆಹಾರದ ಉತ್ಪಾದನೆಗೆ ಮತ್ತು ಇನ್ನಿತರೆ ಉತ್ಪಾದನೆಗೂ ಕೂಡ ತಮ್ಮ ಕೊಡುಗೆಯನ್ನು ನೀಡಿದಂಥ ನಿದರ್ಶನದ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಹರಪನಹಳ್ಳಿ ತಾಲೂಕಿನ ಕಣಿವಿಹಳ್ಳಿ ಗ್ರಾಮದ ರೈತ ಮಹಿಳೆಯಾದ ಬಿ ಹನುಮಕ್ಕ ಇವರು ಕೃಷಿಯನ್ನು ಯಾವ್ಯಾವ ರೀತಿಯಲ್ಲಿ ಏನೇನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಕೃಷಿ ಅಲ್ಲದೇ ಇನ್ನಿತರೆ ಅವರ ಕೃಷಿಯೇತರ ಚಟುವಟಿಕೆಗಳ ಕುರಿತಾಗಿ ಅವರ ಮಾತುಗಳನ್ನು ಕೇಳೋಣ ಇಂದಿನ ಕಾರ್ಯಕ್ರಮದಲ್ಲಿ. ಹನುಮಕ್ಕ ಅವರೇ, ತಮಗೆ ಸ್ವಾಗತ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ. ನನ್ನ ಹೆಸರು ಹನುಮಕ್ಕ ಅಂತ. ನಾವು 5 ಜನ ಇರೋದು. 5 ಜನದಾಗ ಒಬ್ಬರು ಯಜಮಾನ್ರು ಬಸವರಾಜ ಅಂತ, 3 ಜನ ಗಂಡುಮಕ್ಕಳು ನನಗೆ, ನಾಗರಾಜ, ಶಿವರಾಜ, ಹಾಲೇಶ ಅಂತ. ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ, ಆಕಳನೂ ಮಾಡ್ತೀವಿ, ಬಳೆ ವ್ಯಾಪಾರನೂ ಮಾಡ್ತೀವಿ ರೀ. ನಾವು ಸಂಘ ಮಾಡ್ಕೊಂಡು ಸ್ತ್ರೀಶಕ್ತಿ ಮಹಿಳಾ ಸಂಘ ನಮ್ಮದು, 10 ಜನ ಇದೀವಿ ರೀ ನಾವು. ನಮಗೆ ಭಾಳ ಅನುಕೂಲ ಆಗೈತೆ ರೀ ಸಂಘ ಮಾಡಿ. ವಾರ 50 ರೂಪಾಯಿ ಕಟ್ತೀವಿ ನಾವು ಬ್ಯಾಂಕಿಗೆ, ತಿಂಗಳಿಗೆ 15 ಸಕ್ಕ ಹಿಂಗೆ ಕಟ್ಟಿ ಬರ್ತೀವಿ ರೀ. ಭಾಳ ಅನುಕೂಲ ಆಗೈತೆ ರೀ ನಮಗೆ ಸಂಘದಿಂದ. ಹನುಮಕ್ಕವರ, ಮೊದಮೊದಲೆಲ್ಲ ಈ ಸಂಘದ ಚಟುವಟಿಕೆಗಳು, ಸಂಘ ಕಟ್ಟೋದಕ್ಕಿಂತ ಮುಂಚೆ ಮನೆಯಲ್ಲಿ ಕೃಷಿಯನ್ನು ಮಾಡ್ತಾಯಿದ್ರಿ, ಆ ಸಂದರ್ಭದಲ್ಲಿ ಏನೇನು ಬೆಳೆಗಳು ಬೆಳೀತಾಯಿದ್ರಿ, ಏನೇನು ಮಾಡ್ತಾಯಿದ್ರಿ? ಹೊಲ ಇಲ್ಲರಿ ನಮ್ಮದು. ನಾವು ಲವಣಿ ಹಾಕಿಂದು ಹೊಲನ ಕಡಲೆ ಶೇಂಗಾ ಹಾಕಿದ್ವಿ ಈ ವರ್ಷ. ಶೇಂಗಾ ಭಾಳ ಚೆನ್ನಾಗೈತೆ ರೀ ನಮಗೆ ಈ ವರ್ಷ. ಹೊಲ ಅಣ್ಗುತ್ತಿಗೆ ಇಡ್ಕೊಂಡು ಭಾಳ ಲಾಭ ಆಗೈತೆ ರೀ ನಮಗೆ. ಹನುಮಕ್ಕರಿ, ಈ ಗುತ್ತಿಗೆಯನ್ನು ತೆಗೆದುಕೊಳ್ಬೇಕು, ಗುತ್ತಿಗೆಯನ್ನು ತೊಗೊಂಡು ಇಂತಿಂಥ ಬೆಳೆಗಳನ್ನ ಬೆಳಿಬೇಕು ಅನ್ನೋಂಥದ್ದು ಹೇಗೆ ಈ ಒಂದು ಯೋಚನೆ ಬಂತು? ಮಾಡ್ಬೇಕಂತ ಮಾಡಿದ್ರಿ. ಮತ್ತು ಹೊಲ ಇಲ್ಲ ನಮಗೆ, ಹೊಲದಾಗಾರ ಲಾಭ ಆಗತ್ತೆ ಅಂತಂದು ಎಲ್ಲದೂ ಸಸಲ್ಪ ಇರ್ಬೇಕಲ್ರಿ ನಮಗೆ. ಒಂದು ನಮ್ಮ ಅಣ್ಣರ್ದ ರೀ, ಬೇರೆ ಯಾರ್ದಲ್ಲ, ಹೊಲ ಹಾಕೊಂಡು ಮಾಡ್ಕೊಂಡಿವಿ. ಸಂಘದಾಗ ಸಾಲ ತಗೊಂಡಿವಿ, ಬ್ಯಾಂಕ್ನಾಗ ತಗೊಂಡಿವಿ. ಭಾಳ ಅನುಕೂಲ ಆಗೈತೆ ರೀ ನಮಗೆ ಈ ವರ್ಷ. ಹನುಮಕ್ಕವ್ರಿ, ಸಂಘ ರಚನೆ ಮಾಡಬೇಕು, ಸಂಘದಲ್ಲಿ ಸೇರಬೇಕು ಅಥವಾ ಇಂತಿಂಥ ವಿಷಯಗಳ ಬಗ್ಗೆ ಹಿಂಗೆ ಮಾಡಬೇಕು ಅನ್ನೋಂಥ ಈ ಒಂದು ಹೊಸ ಯೋಚನೆ ಬಂದಿದ್ದು ಹೇಗೆ? ಯಾಕಂದರೆ ಹೊಲ ಆಯಿತು, ನೀವಾಯ್ತು, ಅಷ್ಟಕ್ಕೆ ಸೀಮಿತವಾಗಿರ್ತಾ ಇದ್ರಿ. ಈ ಸ್ತ್ರೀ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡ್ಕೋಬೇಕು, ಆ ಮುಖಾಂತರ ಏನೇನು ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋಂಥ ಯೋಚನೆ ಮನಸ್ಸು ಬಂದಿದ್ದಾದ್ರೆ ಹೇಗಂತ? ಏನಾರ ಮಾಡಿ ದುಡ್ಡು ಉಳಿಸ್ಬೇಕು ಅನ್ನೋದು ಇತ್ತು ರೀ. ಅದಕ್ಕೆ ಈ ಒಂದು 10 ಜನ ಸೇರಿ ಸಂಘ ಮಾಡಿ ದುಡ್ಡು ಹೆಚ್ಚಿಗೆ ಮಾಡ್ಕೊಂತ ಹೋಗೋಣ, ಉಳಿತಾಯ ಮಾಡ್ಕೊಂತ ಹೋಗೋಣ. ಎಲ್ಲದಕ್ಕೆ ಹೆಲ್ಪ್ ಆಕತಿ. ಯಾವ್ದಾರ ಕಾರ್ಯ ಬಂದ್ರೆ, ಹಬ್ಬ ಬಂದ್ರೆ, ಆರಾಮಿಲ್ಲದ್ರೆ ಎಲ್ಲದಕ್ಕೂ ಅನುಕೂಲ ಆಕತಿ ಅಂತ ಸಂಘ ಮಾಡಿದ್ವಿ ರೀ. ಭಾಳ ಉಳಿತಾಯ ಮಾಡ್ಕೊಂತ ಬಂದೀವಿ. ವಾರ 50 ರೂಪಾಯಿ ಕಟ್ತೀವಿ ನಾವು, 10 ಜನ ಅದೀವಿ. 3 ರೂಪಾಯಿ ಬಡ್ಡಿ ತರ್ತೀವಿ ರೀ ಹೊರಗಡೆ ಹೋಗಿ, ಅದು ಕಟ್ಟೋದಾಗಲ್ಲ ರೀ. ನಮ್ಮ ಸಂಘದಾಗಾದ್ರೆ ನಾವು 1 ರೂಪಾಯಿ ಹಾಕ್ಕೊಂತೀವಿ ಬಡ್ಡಿನ. ಅಲ್ಲೇ ಆದರೆ ನಮ್ಮ ಸಂಘಕ್ಕೆ ನಮಗೆ ಉಳಿತಾಯ ಮಾಡ್ಕೊಂತ ಬಡ್ಡಿ ಕಟ್ಕೊಂತ ನಮಗೆ ಭಾಳ ಹೆಚ್ಚಿಗೆ ಆಗೈತೆ ರೀ. ಬಡ್ಡಿ ಕೂಡನು ಉಳಿತಾಯ ಕೂಡನು ಭಾಳ ಅನುಕೂಲ ಆಗೈತೆ ರೀ ಅದರಲ್ಲಿ. ಹನುಮಕ್ಕವ್ರಿ, ಹಣ ಉಳಿತಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ, ಎಷ್ಟು ದಿನಗಳಿಗೊಮ್ಮೆ ಸಭೆ ಸೇರ್ತಾ ಇದ್ರಿ? ಮತ್ತೆ ಅಲ್ಲಿ ಹಣ ಉಳಿತಾಯ ಮಾಡೋದನ್ನ, ಒಟ್ಟು ಉಳಿತಾಯ ಮಾಡಿದಂತ ಹಣವನ್ನ ಏನ್ ಮಾಡ್ತಾ ಇದ್ರಿ ಅಂತ? ಹಣ ತಗೊಂಡೋಗಿ ಬ್ಯಾಂಕಿಗೆ ಹಾಕ್ತಿವಿ ರೀ. ಎಲ್ಲರೂ ಸೇರಿ ಮಾಡಿದ್ರ ಚೆನ್ನಾಗ ಅಂತಂದು ಮಾಡಿದ್ರಿ ರೀ. ಬ್ಯಾಂಕಿಗೆ ಹೋಗಿ ಹಾಕ್ತಿವಿ ರೀ, ಅಲ್ಲಿ ಹೋಗಿ ಬಿಡಿಸ್ಕೊಂಬರ್ತೀವಿ. ಮತ್ತೆ ಎಲ್ಲರಿಗೆ ತಗೊಂತೀವಿ, 5,000, 10,000, 20,000 ಹಿಂಗೆ ತಗೊಂಡು ಬಡ್ಡಿ ಬಂದದ್ದೆಲ್ಲ ನಮ್ಮ ಸಂಘಕ್ಕೆ ಇಕ್ತೀವಿ ರೀ. ಆದರೆ ಒಂದು 50-60,000 ಬ್ಯಾಂಕ್ನಾಗ ಇರ್ತೈತೆ ರೀ ನಮಗೆ. ಯಾರಿಗಾರ ಅರ್ಜೆಂಟ್ ಆರಾಮಿಲ್ಲದ್ರ ಯಾವ್ದಕ್ಕಾರ ಬೇಕಾದ್ರೆ ಅದರ ಬಿಡ್ತೀವಿ ರೀ ಬ್ಯಾಂಕ್ನಾಗ, ಒಂದು ಸ್ವಲ್ಪ ಇರಲಿ ಅಂತ. ಪೂರ್ತಿ ಕ್ಲೋಸ್ ಮಾಡಲ್ರಿ ನಾವು. ಈ ಮೊದಮೊದಲೆಲ್ಲ ಹಣ ಸೇರಿಸ್ತಾ ಇದ್ರೆ ಒಟ್ಟಿಗೆ ಕೂಡಿಸಿ ಈ ಬ್ಯಾಂಕಿಗೆ ಹೋಗಿ ಬರುವಂಥದ್ದು, ಲೇವಾದೇವಿ ವ್ಯವಹಾರ ಮಾಡುವಂಥದ್ದನ್ನೆಲ್ಲ ಯಾರು ನೋಡ್ಕೊಳ್ತಾರೆ, ಮತ್ತು ಹೇಗೆ ಅದನ್ನು ನಿರ್ವಹಿಸ್ತೀರಿ ಖಾತೆಯನ್ನು? ನಾವೇ ರೀ ಮಾಡೋದು. ವಾರ ಬುಧವಾರ ಮಾಡ್ತೀವಿ ನಾವು ಪ್ರತಿನಿಧಿ, ನಾನು 1ನೇದು, 2ನೇದು ಲಲಿತಾ ಅಂತ. ವಾರ ಬುಧವಾರ ಮಾಡ್ತೀವಲ್ರಿ, ಅದು 15 ಸ್ಕೊಂಬ ಕಟ್ಟಿ ಬರ್ತೀವಿ ರೀ. ನಾನೇ ಹೋಗ್ಕಿನಿ, ಇಲ್ಲ ವಾರ ಒಬ್ಬರು ಹೋಗ್ಕಾರ, 15 ಸ್ಕೊಬ್ರು, 8 ದಿವ್ಸಕ್ಕೊಬ್ರು, ಹಿಂಗೆ ಅನುಕೂಲ ಆದಂಗೆ ಹೋಗ್ಕವ್ರಿ. ಒಬ್ಬೊಬ್ರು ಹೋಗೇ ಕಟ್ಟಿ ಬರ್ತೀವಿ ರೀ ಬ್ಯಾಂಕಿಗೆ. ಈ ಬ್ಯಾಂಕಿಗೆ ಕಟ್ಟಿ ಆದ ನಂತರ ಅಲ್ಲಿ ಎಲ್ಲರ ಹಣ ಜಮಾ ಮಾಡ್ತೀರಿ, ಜಮಾ ಮಾಡಿದ ಹಣವನ್ನು ಹೇಗೆ ಸಾಲವನ್ನು ಸಂಘದವರು ಎಲ್ಲರೂ ಸೇರಿ ಹಂಚ್ಕೊಳ್ತೀರಿ? ಮತ್ತು ಯಾರಿಗೋ ಒಬ್ರಿಗೆ ಬೇಕಾಗಿತ್ತು, ಬೇಕಾದಂಥ ಸಂದರ್ಭದಲ್ಲಿ ಉಳಿದ ಎಲ್ಲ ಸದಸ್ಯರು ಹೇಗೆ ಸಹಕಾರ ಕೊಡ್ತೀರಿ? ಎಲ್ಲರೂ ನಮ್ಮ ಸಂಘದಾಗ ಸೈನ್ ಮಾಡಾರ ಇರೋದು. ಚೆಕ್ ಅದಾವ್ರಿ ನಮ್ಮ ನಾವಿಬ್ರು ಪ್ರತಿನಿಧಿ ಒಂದೆರಡು ಚೆಕ್ ಬರ್ದು ಅವ್ರ ಹೆಸರು ಬರೆದು ಕೊಡ್ತೀವಿ ರೀ, ಅವ್ರು ಹೋಗಿ ಬಿಡಿಸ್ಕೊಂಬರ್ತಾರೆ, ಅವ್ರಿಗೆ 5-10 ಸಾವಿರ ಬೇಕಂದ್ರೆ ಬಿಡಿಸ್ಕೊಂಬರ್ತಾರೆ ಹೋಗಿ. ಇನ್ನು ಈ ಮರುಪಾವತಿ ಮಾಡೋದ್ರ ಬಗ್ಗೆ ಹೇಗೆ ಮಾಡ್ತೀರಿ? 2 ತಿಂಗಳಿಗೆ 1 ತಿಂಗಳಿಗೆ ಹಿಂಗೆ ಕಟ್ತಾರೆ, ಅವ್ರಿಗೆ ಅನುಕೂಲ ಆದಂಗೆ ಬರೆಸಿರ್ತಾರೆ ರೀ ಅವ್ರು. ಮುಂಜೆ ಒಂದು 6 ತಿಂಗಳ ಟೈಮ್ ತಗೊಂತಾರೆ ಅವರು, ಅದರೊಳಗೆ ಮರುಪಾವತಿ ಮಾಡ್ತಾರೆ ಅವ್ರು. ತಿಂಗಳ ತಿಂಗಳ ಕಟ್ತಾರೆ ರೀ, ಮರುಪಾವತಿ ಮಾಡ್ತಾರೆ 2 ತಿಂಗಳಿಗೆ 1 ತಿಂಗಳಿಗೆ ಹಿಂಗೆ ಮರುಪಾವತಿ ಮಾಡ್ತಾರೆ. ವರ್ಷ 20 ಸಾವಿರ ಕೊಟ್ಟರೆ 2 ಸಾವಿರ ಕಟ್ತಾರೆ, 1 ಸಾವಿರ ಕಟ್ತಾರೆ, ಅನುಕೂಲ ಆದಂಗೆ ಕಟ್ತಾರೆ ಅವರು. ಅಂದರೆ ಒಂದು 2 ವರ್ಷ ಅನ್ನೋದ್ರಾಗ ತೀರಿಸ್ತಾರೆ ಒಂದು 20 ಸಾವಿರ ತಗೊಂಡು. ಹನುಮಕ್ಕವ್ರು ಈ ಸಂಘನ ಕಟ್ಕೊಂಡು ಬೇರೆ ಬೇರೆ ವಿಷಯದ ಬಗ್ಗೆ ಮಾತನಾಡ್ತಾ ಎಲ್ಲ ಮಹಿಳೆಯರು ಒಬ್ರಿಗೊಬ್ಬರು ಸಹಕಾರದಿಂದ ಈ ಸ್ವಸಹಾಯ ಸಂಘ ಕೆಲಸ ನಿರ್ವಹಿಸ್ತಾ ಇದ್ರಿ. ಜೊತೆಗೆ ಹೊಲ ಬೇರೆ ಮಾಡ್ತೀನಿ ಅಂತ ಹೇಳಿದ್ರಿ, ಏನೇನು ಬೆಳೆಗಳನ್ನು ಬೆಳಿತೀರಿ? ಮತ್ತು ಈ ಮಳೆ ಆಶ್ರಯದಲ್ಲಿ ಬೆಳಿತಿರೋ ನೀರಾವರಿ ಜಮೀನಲ್ಲಿ ಬೆಳಿತಿರೋ ಹೇಗೆ? ಮಳೆಗಾಲದಾಗ ಬೆಳೆದಿವಿ ರೀ, ನೀರು ತಗೊಂಡು ಮಾಡ್ತಿದ್ರಿ, ಅಲ್ಲಿ ಅಕ್ಕಪಕ್ಕದ ನೀರು ಕೊಡೋರು ಯಾರಿಲ್ಲ. ಈಗ ಮಳೆಗಾಲಕ್ಕೆ ಹಾಕಿವ್ರಿ, ಊಟ ಜೋಳ ಹಾಕಿವ್ರಿ ಮಳೆಗಾಲಕ್ಕೆ, ಮಳೆಗಾಲಕ್ಕೆ ಬೆಳೆಯದ್ರಿ ನಮ್ಮ ಹೊಲ, ನೀರೇನು ಇಲ್ಲರಿ. ಈ ಜೋಳನ ಯಾವ ಸಂದರ್ಭ ಬಿತ್ತನೆ ಮಾಡ್ತೀರಿ, ಮತ್ತು ಬಿತ್ತನೆಗೆ ಬೇಕಾದ ಬೀಜನ ಎಲ್ಲಿಂದ ತಂದುಕೊಳ್ತೀರಿ, ಹೇಗೆ ಜೋಳದ ಬಿತ್ತನೆ ಕ್ರಮವನ್ನೆಲ್ಲ ಅನುಸರಿಸಿ? ಇಲ್ಲೇ ಊಟದ ಜೋಳ ನಮ್ಮೂರಾಗ ಮಾರ್ತಾರೆ ರೀ ಬಸಪ್ಪ ಅಂತ ಅವರು, ಅವ್ರ ಹತ್ರ ತಗೊಂಡು ಬಿತ್ತೀವಿ ರೀ. ಈಗ 2 ತಿಂಗಳಾಗೈತೆ ರೀ ಬಿತ್ತಿ, ಇನ್ನೊಂದು 2 ತಿಂಗಳಿಗೆ ಬರ್ತೈತೆ ರೀ ಊಟದ ಜೋಳ. ಈ ಜೋಳದ ಕಳೆ ನಿರ್ವಹಣೆ ಮತ್ತು ಎಡೆ ಹೊಡಿಯೋದು ಕುಂಟೆ ಅರಗೋದು ಇದನ್ನೆಲ್ಲ ಹೇಗೆ ಮನೆಯವ್ರು ಮಾಡ್ತಾರೆ ಹೇಗೆ? ಆಳಿಟ್ಟು ಮಾಡಿಸ್ತೀವಿ ರೀ, ದುಡ್ಡು ನಮ್ಮ ಮನೆಯವರು ಕೆಲಸಕ್ಕೆ ಹೊರಗಡೆ ಹೋಗ್ತಾರಲ್ಲ ರೀ, ಅವ್ರನ್ನೇ ಕರ್ಕೊಂಬಂದು ಮಾಡಿಸ್ತೀವಿ ರೀ. 1,000 ರೂಪಾಯಿ ರೀ ಒಂದು ಟರ್ಗಿಸಿದ್ರೆ ಮಾಡ್ತೀವಿ ರೀ, ಆಳಿಟ್ಟು ಮಾಡೋದ್ರಿ. ಹನುಮಕ್ಕರಿ, ಜೋಳ ಅಲ್ದಾನೆ ಮತ್ತೆ ಇನ್ನೇನು ಬೆಳೆ ಬೆಳಿತೀರಿ ಹೊಲದಲ್ಲಿ? ಊಟದ ಜೋಳ ಬೆಳಿತೀವಿ, ಗೋಂಜೋಳ ಬೆಳಿತೀವಿ, ಶೇಂಗಾ ರಾಗಿ ಇಂಥವೆಲ್ಲ ಬೆಳಿತೀವಿ ರೀ. ಕೃಷಿ ಜೊತೆಗೆ ಇನ್ನೂ ಏನೇನು ತಾವು ಕೃಷಿ ಏತರ ಚಟುವಟಿಕೆಗಳನ್ನು ಮಾಡ್ತೀರಿ ಇದಲ್ದಾನೆ? ಹೊಲದಾಗು ಮಾಡ್ತೀವಿ ರೀ, ಬಳೆ ವ್ಯಾಪಾರನೂ ಮಾಡ್ತೀನಿ, ಒಂದು ಸ್ವಲ್ಪ ಹಂಗಂಗೆ ಟೈಲರಿಂಗ್ ಮಾಡ್ತೀನಿ. ಹನುಮಕ್ಕರಿ, ಬಳೆ ವ್ಯಾಪಾರಕ್ಕೆ ಬೇಕಾದಂಥ ಬಂಡವಾಳನ ಎಲ್ಲಿಂದ ಕ್ರೋಢೀಕರಿಸ್ಕೊಂಡ್ರೆ ಅಥವಾ ಸ್ವಂತ ಹಣ ಹಾಕಿ ಏನಾದರೂ ಮಾಡ್ತೀರೋ ವ್ಯಾಪಾರನ ಹೇಗಂತ? ಇಷ್ಟಿಗೆ ಸ್ವಂತ ಮಾಡಿದ್ದೀವಿ ರೀ, ಈಗ ಸಂಘ ಮಾಡಿದಾಗ್ಲಿಂದ ಒಂದು ಸ್ವಲ್ಪ ಸಂಘದಾಗ ತಗೊಂಡು ಈಗ ಹಬ್ಬ ಬಂದತ್ತಲ್ರಿ, ಹಬ್ಬದಾಗ ಮಾಡ್ತಾರೆ, ಹಬ್ಬಕ್ಕೆ ತಂದು ಮಾಡ್ತೀವಿ ರೀ. ಬೆಳೆದ್ರಾಗ ಲಾಭ ಐತೆ ರೀ, ಮಾಡ್ಬೇಕು ರೀ. ಎಲ್ಲಿಂದ ಮಾಲ ಎಲ್ಲ ತಂದ್ಕೊಳ್ತೀರಿ, ಮತ್ತು ಮಾರಾಟ ಎಷ್ಟು ದಿನಕ್ಕೆ ಪೂರ್ತಿಯಾಗಿ ನೀವೇನು ಓಣೋಣಿ ತಿರುಗಿ ಮಾಡ್ತಿರೋ ಅಥವಾ ಒಂದು ಅಂಗಡಿ ಏನಾದರೂ ಇಟ್ಟಿರೋ ಹೇಗೆ? ಇಲ್ಲರಿ, ಊರಾಗ ಮಾರ್ತೇವೆ ರೀ, ಅಂಗಡಿ ಏನು ಇಟ್ಟಿಲ್ಲ. ದಾವಣಗೆರೆಯಲ್ಲಿ ಇಲ್ಲ ಅರ್ಪಮಳೆಯಲ್ಲಿ ಹೋಗಿ ತರ್ತೀವಿ, ನಮಗೆ ಅನುಕೂಲ ಆದಂಗೆ. ಇಲ್ಲೇ ಊರಾಗ ಮಾರ್ತೀವಿ ರೀ, ಮನೆಗೆ ಇಟ್ಟಿವಿ, ಊರಾಗ ಮಾರ್ತೀವಿ. ಒಟ್ಟಿನಲ್ಲಿ ಈ ವ್ಯಾಪಾರಕ್ಕೆ ಎಷ್ಟು ಬಂಡವಾಳ ಹಾಕಿದರೆ ಎಷ್ಟು ದಿನಕ್ಕೆ ನಾವು ಅದನ್ನು ವಾಪಸ್ ಮರಳಿ ಪಡಿಬಹುದು ವ್ಯಾಪಾರ ಮಾಡಿ? ಒಂದು 5-10 ಸಾವಿರ ರೂಪಾಯಿ ತಂದರೆ ಒಂದು 2,000-3,000 ಉಳಿತೈತೆ ರೀ. ಖರ್ಚು ಆಗ್ಬೇಕ್ರಿ, ಅದು ಖರ್ಚಾದರೆ ಒಂದು 3,000 ಉಳಿತೈತೆ ರೀ, ಒಂದು 15 ಸಾವಿರದ್ರಾಗ ಉಳಿಸ್ಬೋದು ರೀ. ಹನುಮಕ್ಕವ್ರೆ, ಈ ಸಂಘವನ್ನು ಕಟ್ಕೊಂಡು ಆ ಮುಖಾಂತರ ಸಾಲವನ್ನು ಪಡೆದುಕೊಂಡು ಬಳೆ ವ್ಯಾಪಾರಕ್ಕೆ ಪರ್ಯಾಯವಾಗಿ ಕೃಷಿ ಏತರ ಚಟುವಟಿಕೆಗಳು ಕೂಡ ತೊಡ್ಕೊಂಡಿದ್ರಿ, ಇದಲ್ದಾನೆ ಮತ್ತೆ ಇನ್ನೇನನ್ನ ಮಾಡ್ತೀರಿ ಹನುಮಕ್ಕವ್ರೆ? ಟೈಲರಿಂಗ ಜಾಸ್ತಿ ರೀ, ನಾನು ಬಳೆದು ಒಂದು ಸ್ವಲ್ಪ ಕಡಿಮೆ, ಟೈಲರಿಂಗ್ ಜಾಸ್ತಿ ಮಾಡ್ತಾನೆ ರೀ. ಈ ಹೊಲಿಗೆ ಕಲಿಯೋದು ತರಬೇತಿ ಮೊದಲೆಲ್ಲ ಎಲ್ಲಿಂದ ಪಡ್ಕೊಂಡ್ರಿ, ಹೇಗೆ ಈ ಹೊಲಿಯುವಂಥ ಒಂದು ಹವ್ಯಾಸ ತಮಗೆ ಬಂತು? ಇಲ್ಲಿ ಇಟಿಗೆ ಅಂತ ಐತ್ರಿ ಪಕ್ಕಕ್ಕೆ, ಇಟಿಗೆ ಇತ್ತಾಗ ಒಂದು 4 ತಿಂಗಳು ಹೋಗಿದ್ದೆ ನಾನು. ಅಲ್ಲಿಗೆ ಹೋಗಿ ದಿನ ಚಾರ್ಜ್ ಇಟ್ಕೊಂಬರೋದೇನಂದು ಇಲ್ಲೊಂದು ಹೆಣ್ಮಗಳಿದ್ಲು ರೀ ನಮ್ಮೂರಾಗ, ಅವ್ರು ಕಲಿಸಿದ್ರು ನಮಗೆ. ಅದರಿಂದ ಕಲ್ತ್ಕೊಂಡು ಭಾಳ ಚೆನ್ನಾಗಿ ಇಂಪ್ರೂವ್ ಆಗೈತೆ ರೀ ನನಗೆ, ಟೈಲರಿಂಗಿಂದ ಚೆನ್ನಾಗಾಗಿರೋದು ರೀ. ಸರಾಸರಿಯಾಗಿ ಒಂದು ದಿನಕ್ಕೆ ಎಷ್ಟು ಜೊತೆ ಬಟ್ಟೆನ ಹೊಲಿಗೆ ಮಾಡ್ತೀರಿ, ಮತ್ತು ಅವುಗಳನ್ನು ವಿಲೇವಾರಿ ಮಾಡುವಂಥದ್ದು ಹೇಗೆ ಇದು ಮಾಡ್ತೀರಿ ಈ ಒಂದು ಹಳ್ಳಿಯಲ್ಲಿ? ಇಲ್ಲಿ ಹಳ್ಳಿಯಲ್ಲಿ ಎಲ್ಲ ಕಡಿಮೆ ರೇಟ್ ಅಲ್ಲರಿ, 40 ರೂಪಾಯಿ ಒಂದು ಬ್ಲೌಸ್ ಹೊಲಿಯೋದು, ಡಬಲ್ ಆದರೆ 80-100 ಹಿಂಗೆ ಡಿಸೈನಿನ ಮೇಲೆ ರೀ, 200-100 ಹಿಂಗೆ ತಗೊಂತೀವಿ ರೀ. ಏನಿಲ್ಲಾಂದ್ರೂ ಒಂದು 250-200 ರೂಪಾಯಿ ದಿನ ಕೂಲಿ ಐತೆ ರೀ. ಒಟ್ಟಿನಲ್ಲಿ ಟೈಲರಿಂಗ್ ಮಾಡುವಂಥದ್ದು ಮತ್ತು ಹೊಲ ಗದ್ದೆ ಇದನ್ನೆಲ್ಲ ನೋಡ್ಕೊಳ್ಳುವಂಥದ್ದು ಬಳೆ ವ್ಯಾಪಾರ ಮಾಡುವಂಥದ್ದು ಎಲ್ಲವನ್ನು ಕೂಡ ಕೃಷಿ ಜೊತೆ ಜೊತೆಗೇನು ಕೂಡ ತಾವು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರಿ. ಹನುಮಕ್ಕವರ ಮನೆಯವರ ಒಂದು ಸಹಕಾರ ಹೇಗಿದೆ ಈ ಎಲ್ಲ ಚಟುವಟಿಕೆಗೆ? ಅವ್ರು ನಾವು ಸಹಕಾರ ಚೆನ್ನಾಗೈತೆ ರೀ, ಅವರು ಹೆಲ್ಪ್ ಮಾಡ್ತಾರೆ, ಅವರು ಹೊಲದಾಗೂ ಮಾಡ್ತಾರೆ, ಕುರಿನೂ ಮೇಯಿಸ್ತಾರೆ, ಆಕಳನ್ನು ನೋಡ್ತಾರೆ, ಎಲ್ಲ ಅವರು ಹೆಲ್ಪ್ ಮಾಡೋದಕ್ಕೆ ರೀ ಇಬ್ಬರು ಸೇರೇ ಮಾಡ್ತೀವಿ ರೀ. ಈ ಕುರಿ ಸಾಕಾಣಿಕೆ ಮತ್ತು ಆಕಳ ಸಾಕಾಣಿಕೆ ಇವೆಲ್ಲವನ್ನು ಕೂಡ ಮಾಡ್ತೀನಂತ ಇದ್ರೆ, ಈ ಕುರಿನ ಎಲ್ಲಿಂದ ತಂದ್ಕೊಳ್ತೀರಿ, ಹೇಗೆ ಅದನ್ನು ಸಾಕಣೆ ಮಾಡ್ತೀರಿ, ಮತ್ತು ಆಕಳದ ಪಾಲನೆ ಲಾಲನೆ ಇದನ್ನೆಲ್ಲ ಹೇಗೆ ಮಾಡ್ತೀರಿ? ಅಂದರೆ ಭಾಳ ಇಲ್ಲರಿ, ಆಕಳು ನಮ್ಮದು ಒಂದೇ ಇರೋದು, ಒಂದರಲ್ಲೇ ಜೀವನ ಮಾಡ್ತೀವಿ ರೀ. ಬೊಮ್ಮನಳ್ಳಿಗೆ ಹೋಗಿ ತಗೊಂಬಂದಿದ್ವಿ, ಅದೇ ಆಕಳು ಇದ್ದಿದ್ದ ಹಾಲು ಊಟಕ್ಕೆ ಹುಡ್ರಿಗೆ ಆಗಲಿ ಆ ಡೇರಿಗೆ ಹಾಕಲಿ, ಭಾಳ ಚೆನ್ನಾಗಿತ್ತು ರೀ. ಆಕಳು ಇರ್ತಲ್ಲ ನಮ್ಮದು, ಭಾಳ ಅನುಕೂಲ ಆಗೈತೆ ರೀ ಅದರಲ್ಲಿಂದ. ಕುರಿ ಬೊಮ್ಮನಳ್ಳಿಗೆ ಹೋಗಿ ತರೋದು, ಅವನ್ನ ಕೈಯಾಗ ಮಾರ್ತೀವಿ ರೀ. ಅವು 6 ತಿಂಗಳಿಗೆ 7 ತಿಂಗಳಿಗೆ ಹಿಂಗೆ 8 ತಿಂಗಳಿಗೆ ಮಾರ್ತೀವಿ ರೀ, ಮೇಸಿ ಟಗರುಗಳು ಮಾರ್ತೀವಿ ರೀ ಅವನು. ಒಟ್ಟಿನಲ್ಲಿ ಈ ಒಂದು ಕುರಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಹಾಲು ಉತ್ಪಾದನೆ ಇರ್ಬೋದು, ಮತ್ತು ಬಳೆ ವ್ಯಾಪಾರ ಇರ್ಬೋದು, ಜೊತೆಗೆ ಈ ಹೊಲಿಗೆ ವಿಚಾರ ಇರ್ಬೋದು, ಎಲ್ಲವುಗಳು ಕೂಡ ತಮ್ಮ ಕೃಷಿ ಜೀವನಕ್ಕೆ ಕೃಷಿ ಏತರ ಚಟುವಟಿಕೆಗೆ ಪೂರಕವಾಗಿವೆ ಅಂತೀರಿ? ಹ್ಞೂ ರೀ, ಅದೇ ರೀ ನಮಗೆ ಜೀವನ, ಅದರಿಂದ ನಮಗೆ ಭಾಳ ಅನುಕೂಲ ಆಗೈತೆ ರೀ, ಎಲ್ಲನೂ ಅಡ್ಜಸ್ಟ್ ಆಗಿ ಮಾಡ್ಕೊಂಡು ಹೋಗ್ತೀವಿ ರೀ ಇಬ್ಬಳರು ಸೇರಿ ಗಂಡ ಹೆಂಡತಿ. ಹನುಮಕ್ಕವರು ತಾವು ಎಷ್ಟು ವಿದ್ಯಾಭ್ಯಾಸವನ್ನು ಮಾಡಿರಿ? ಮೂರನೇ ಕ್ಲಾಸ್ ಓದೀನಿ ರೀ ನಾನು, ಭಾಳ ಓದಿಲ್ಲ. ಆಗಿನ ಕಾಲದ ನಮ್ಮ ಅಪ್ಪರು ಓದಿಸ್ಲಿಲ್ಲ ನಮಗೆ, ಓದ್ತಾವೆಂದ್ರೆ ಓದಿಸ್ಲಿಲ್ಲ. ಹಿಂಗೆ ಬೇರೆ ಕಡೆ ದುಡಿಯೇ ಕರ್ಕೊಂಡೋಗ್ಬಿಟ್ರೆ ಓದೋಕ್ಕಾಗಲಿಲ್ಲ ರೀ. ಮೂರನೇ ಕ್ಲಾಸ್ ಓದೀನಿ ರೀ ಅಷ್ಟೆ. ಹನ್ಮಕ್ಕವರೇ, ಮೂರನೇ ಕ್ಲಾಸ್ ಓದಿದ್ರು ಕೂಡ ಪದವಿ ಓದೋರ್ಗಿಂತೇನು ಕಡಿಮೆ ಇಲ್ಲ, ತಾವು ಜೀವನದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಆ ಮುಖೇನ ಒಂದು ಸುಭದ್ರವಾದ ಸುಖಿ ಕುಟುಂಬದ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಪತಿಯವರ ಮಕ್ಕಳ ಎಲ್ಲರ ಒಂದು ಸಹಕಾರದೊಂದಿಗೆ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ತಮ್ಮ ಸುಖಮಯವಾದ ಜೀವನವನ್ನು ಸಾಗಿಸ್ತಾ ಇದ್ದರೆ ತಮ್ಮ ಮುಂದಿನ ಜೀವನ ಮತ್ತಷ್ಟು ಸುಗಮವಾಗಲಿ, ಉತ್ತಮ ರೀತಿಯಲ್ಲಿ ತಮ್ಮ ಜೀವನ ಕಟ್ಟಿಕೊಳ್ಳುವಂಥ ಒಂದು ದಿನಗಳು ತಮ್ಮವಾಗಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ನಿಮಗೂ. ಇದುವರೆಗೆ ಕೃಷಿ ಅನುಭವ ಕುರಿತು ಹನುಮಕ್ಕ ಬಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇಂದಿನ ಈ ಎರಡೂ ಸಂದರ್ಶನ ನಡೆಸಿಕೊಟ್ಟವರು ಕ್ರಮವಾಗಿ ಸೋಮೇಶ್ ಉಪ್ಪಾರ್ ಹಾಗೂ ಬಿ ಪ್ರಸಾದ್. ರೈತ ಬಾಂಧವರೇ, ಇನ್ನು ಮುಂದೆ ಆಲಿಸೋಣ ಬನ್ನಿ ಒಂದು ಕೃಷಿ ಗೀತೆಯನ್ನು ಹಾಗೂ ಒಂದು ಚಿತ್ರಗೀತೆಯನ್ನು. ನಗುತಾ ನಲಿ ನಲಿ ಎಲ್ಲ ದೇವನ ಕಲೆಯಿಲ್ಲದೆ ನೀ ತಿಳಿ ಅದರಿಂದ ನೀ ಕಲಿ ನಗು ನಗುತಾ ನಲಿ ನಲಿ ಏನೇ ಆಗಲಿ ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ ನಿನಗೆಲ್ಲೆಲ್ಲೂ ರಸದೌತಣ ಲತೆಗಳು ಕುಣಿದಾಗ ಹೂಗಳು ಬಿದಿದಾಗ ನಗು ನಗುತಾ ನಲಿ ನಲಿ ಏನೇ ಆಗಲಿ ಒಡಲಿನ ಕುಡಿಯಾಗಿ ಜೀವನ ತಾಯಿ ಒಡಲಿನ ಕುಡಿಯಾಗಿ ಜೀವನ ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ ಅವಳಿದೆ ಅನುರಾಗ ಬೆಳೆದಾಗ ನಗು ನಗುತಾ ನಲಿ ನಲಿ ಏನೇ ಆಗಲಿ ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವದು ಮುಂದೆ ಯೌವನ ಮದುವೆ ಬಂಧನ ಎಲ್ಲೆಲ್ಲೂ ಹೊಸ ಜೀವನ ಅಹ ಎಲ್ಲೆಲ್ಲೂ ಹೊಸ ಜೀವನ ಜತೆಯದು ದೊರೆತಾಗ ಜತೆಯದು ದೊರೆತಾಗ ಮೈ ಮನ ಮರೆತಾಗ ನಗು ನಗುತಾ ನಲಿ ನಲಿ ಏನೇ ಆಗಲಿ